ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಕ್ಷಿಯೋ ಸೇ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ. ಮತಲಬ್ ದೇಖ್ ಬೇಟಾ, ತೂ ಜೋ ಯೇ ಅಂದಾಜುಮ್ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಹಾತಿ ಥೀ, ಶುದ್ಧತಾ ಝಲಕ್ತಿ ಥೀ, ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್. ಪಹಲೀ ವಾಲಿ ಬಾತ್ ಕಹಾ, ಪರಂತು ಸಭೀ ಡಾಲೆ ಸಬ್ ನಹೀ, ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ, ಪರ್ಚಾ ಕಮ್ ಔರ್ ಉಪಜ್ ಕೀ ಕೀಮತ್ ಭೀ ಬೆಹತರ್ ಪಾ ರಹೇ. ಸಚ್ ರೇ ಬೇಟೆ, ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है परंपरागत खेती. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸಮುದ್ರ ಮೀನುಗಾರಿಕೆ ಮತ್ತು ಹವಾಮಾನ ಮುನ್ಸೂಚನೆಯಲ್ಲಿ ತಂತ್ರಜ್ಞಾನದ ಅಳವಡಿಕೆ, ಈ ಕುರಿತು ಕಾರವಾರದ ಸಾಗರ ಅಧ್ಯಯನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಜೆಎಲ್ ರಾಠೋಡ್ ಇವರೊಂದಿಗೆ ಸಂದರ್ಶನ. ಡಾಕ್ಟರ್ ಜೆಎಲ್ ರಾಠೋಡ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹವಾಮಾನ ಮುನ್ಸೂಚನೆಯನ್ನು ನೀಡುವಂತಹದ್ದು ಅತ್ಯಂತ ಒಂದು ಚಾಲೆಂಜಿಂಗ್ ಉದ್ಯೋಗ ಅಂತಲೇ ಹೇಳಬೇಕು. ಅದರಲ್ಲೂ ವಿಶೇಷವಾಗಿ ಸಮುದ್ರದ ಅಧ್ಯಯನ ಮಾಡುವಂತಹದ್ದು ಹಾಗೂ ಸಮುದ್ರದಲ್ಲಿ ಯಾರೆಲ್ಲ ತೊಡಗಿಸಿಕೊಳ್ಳುತ್ತಾರೋ, ವಿಶೇಷವಾಗಿ ಮೀನುಗಾರಿಕೆಯಲ್ಲಿ ತೊಡಗಿಸಿಕೊಂಡಂತಹವರಿಗೆ ಸರಿಯಾದಂತಹ ಮಾಹಿತಿ ಕಾಲಕಾಲಕ್ಕೆ ಸಿಗಬೇಕಾಗ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಯಾವ ರೀತಿ ತಂತ್ರಜ್ಞಾನದ ಅಭಿವೃದ್ಧಿಯಾಗಿದೆ? ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಕೇಳಿ ಬರ್ತಾ ಇದೆ ಈ ಬಾಯ್ ಎನ್ನುವಂತಹ ಒಂದು ಯಂತ್ರವನ್ನು ಕೂಡ ಅಲ್ಲಿ ಸ್ಥಾಪಿಸಲಾಗಿದೆ ಅಂತ ಹೇಳಿ. ಈ ಬಾಯ್ ಅಂದ್ರೆ ಏನು, ಅದು ಅದರ ಒಂದು ವಿಶೇಷತೆ ಏನು? ಸರ್, ನಾವು ಈಗ ಹಿಂದಿನ ಕಾಲಕ್ಕೆ ನೋಡಿದ್ರೆ ಮೀನುಗಾರಿಕೆ ಒಂದು ರಿಸ್ಕಿ ಪ್ರೊಫೆಷನ್ ಅಂತಾನೆ ಹೇಳ್ತಾ ಇದ್ವಿ. ಹೌದು, ಬಂದ್ರೆ ಬಂದ್ರೆ ಬಂದ್ರು, ಇಲ್ಲ ಅಂದ್ರೆ ಇಲ್ಲ. ಯಾಕೆಂದ್ರೆ ನಮ್ಮಲ್ಲಿ ತಂತ್ರಜ್ಞಾನ ಅಷ್ಟು ಬೆಳವಣಿಗೆ ಆಗಿರ್ಲಿಲ್ಲ. ಆದರೆ ಕಳೆದ ಒಂದು 10-15 ವರ್ಷಗಳಲ್ಲಿ ಈ ಓಷನ್ ಸ್ಟಡೀಸ್ ಅಲ್ಲಿ ಸುಮಾರಷ್ಟು R&D ಅಂತೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂದ್ರೆ ಮಾಡಿ ಹೆಚ್ಚು ಕಡಿಮೆ ಎಲ್ಲ ದೇಶಗಳು ಒಂದು ಒಳ್ಳೆಯ ಪ್ರಗತಿಯನ್ನು ಸಾಧಿಸಿದ್ದಾವೆ. ಅದರಲ್ಲಿ ನಮ್ಮ ಭಾರತ ದೇಶವು ಕೂಡ ಒಂದು. 2013 ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಾನಿದ್ದೇನೆ. ನಮ್ಮ ಭಾರತ ಸರ್ಕಾರದವರು ಈ ನೆದರ್ಲ್ಯಾಂಡ್ ಇಂದ ಮಾಡಿರ್ತಕ್ಕಂಥ, ಅವರ ತಂತ್ರಜ್ಞಾನ ಅಂದ್ರೆ ವರ್ಲ್ಡ್ ವೈಡ್ ಎಕ್ಸೆಪ್ಟೆಡ್ ಟೆಕ್ನಾಲಜಿ ಇದೆ ಅದು. ಸರಿ, ಈ ಯಂತ್ರ ಬಾಯ್ ಆಕಾರದ ಇದ್ದು ಅದಕ್ಕೊಂದು ಮೆಟಲ್ ಏನಿದೆ, ಈ ಸಮುದ್ರ ನೀರು ಉಪ್ಪು ನೀರು ಇರ್ತದೆ. ಬಹುಶಃ ನಮ್ಮ ಕೇಳುಗರಿಗೆ ಇಲ್ಲಿ ಒಂದು ವಿವರಣೆಯನ್ನು ನೀಡುವಂತಹದ್ದು ಒಳ್ಳೇದಂದ್ರೆ ಬಾಯ್ ಅಂದ್ರೆ BOY ಅಲ್ಲ, ಅದು BUOY. BUOY ಇದನ್ನೇನಂತೀರಿ, ವೇವ್ ರೈಡರ್ ಬಾಯ್ ಅಂತ. ವೇವ್ ಅಂದ್ರೆ ಅಲೆ, ರೈಡರ್ ಅಂದ್ರೆ ಅಲೆಯ ಮೇಲೆ ಹಿಂಗೆ ಓಡಾಡ್ತಕ್ಕ ಇರುವಂತಹ ಒಂದು ಯಂತ್ರ ಅಂತ. ಸಮುದ್ರ ನೀರಿನಲ್ಲಿ ತೇಲ್ಕೊಂಡು ಇರ್ತಕ್ಕಂಥ ಒಂದು ಯಂತ್ರ. ಈ ಯಂತ್ರವನ್ನ ನೆದರ್ಲ್ಯಾಂಡ್ ಅವರು ತಯಾರು ಮಾಡಿದರೆ, ಅದನ್ನು ನಮ್ಮ ಭಾರತ ಸರ್ಕಾರದವರು ಮಿನಿಸ್ಟ್ರಿ ಆಫ್ ಅರ್ಥ್ ಸೈನ್ಸ್ ಅಂತ ಇದೆ, ಗವರ್ಮೆಂಟ್ ಆಫ್ ಇಂಡಿಯಾ ನ್ಯೂ ಡೆಲ್ಲಿ ಹೆಡ್ ಆಫೀಸ್ ಅಲ್ಲಿದೆ. ಅದರ ಒಂದು ಅಡಿಯಲ್ಲಿ ಬರ್ತಕ್ಕಂತ ಮತ್ತೊಂದು ಸಂಸ್ಥೆ ಇದೆ, ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷಿಯನ್ ಇನ್ಫಾರ್ಮೇಶನ್ ಸರ್ವಿಸಸ್ ಅಂತ, ಇನ್ಕ್ವೈರ್ಸ್ ಅಂತ ಕರಿತೇವೆ. ಇದರ ಮುಖ್ಯ ಆಫೀಸು ಹೈದರಾಬಾದ್ ಅಲ್ಲಿದೆ. ಅಲ್ಲಿಂದ ಈ ನಮ್ಮ ಸುಮಾರು 9 ಕರಾವಳಿ ರಾಜ್ಯಗಳಿದಾವೆ, ನಮ್ಮ ಪಶ್ಚಿಮ ಮತ್ತು ಪೂರ್ವಕ್ಕೆ ಈ ಹೆಚ್ಚು ಕಡಿಮೆ ಎಲ್ಲ ಕರಾವಳಿ ಕೇಂದ್ರಗಳಿಗೆ ಅಲ್ಲಿಂದಾನೆ ಇವರು ಆಪರೇಟ್ ಮಾಡ್ತಾ ಇದ್ದಾರೆ. ಇದರ ಒಂದು ವಿಶೇಷತೆ ಏನಂದ್ರೆ ಇದು ಒಂದು HF ಅಂತ ಒಂದು ಆಂಟಿನಾ ಇದೆ, ಮತ್ತು ನೇರವಾಗಿ ಉಪಗ್ರಹಕ್ಕೆ ಕನೆಕ್ಷನ್ ಮಾಡಿರ್ತಾರೆ. ಉಪಗ್ರಹಕ್ಕೆ ಕನೆಕ್ಷನ್ ಮಾಡಿರ್ತಾರೆ. ಅಡ್ವಾಂಟೇಜ್ ಅಂದ್ರೆ ಈ ನಾವು ರಿಯಲ್ ಟೈಮ್ ಡಾಟಾ ಅಂತ ಹೇಳ್ತೇವೆ, ಅಂದ್ರೆ ಪ್ರತಿ 2 ನಿಮಿಷಕ್ಕೆ ಸಮುದ್ರದಲ್ಲಿ ಆಗತಕ್ಕಂತ ಏನೋ ಬದಲಾವಣೆಗಳಿರಬಹುದು, ಅದನ್ನ ಪ್ರತಿ 2 ನಿಮಿಷಕ್ಕೊಂದ್ಸರಿ ಆ ಡಾಟಾನ ನಮ್ಮ ಮರೀನ್ ಬ್ಯಾಲೆನ್ಸ್ ಸೆಂಟರ್ ಅಲ್ಲಿ ಒಂದು ರಿಸೀವರ್ ಇದೆ, ಮತ್ತೆ ಹೈದರಾಬಾದ್ ಅಲ್ಲಿ ಅಲ್ಲಿ ಡಾಟಾನ ಕಂಟಿನ್ಯೂಸ್ ಆಗಿ ಪಂಪ್ ಮಾಡ್ತಾ ಇರ್ತದೆ. ಪಂಪ್ ಮಾಡ್ತಾ ಇರೋದ್ರಿಂದ ನಮಗೆ ಒಂದು ಎಲೆಕ್ಟ್ರಿಸಿಟಿ ಮತ್ತೆ ಇಂಟರ್ನೆಟ್ 24/7 ಬೇಕಾಗ್ತದೆ. ಇದನ್ನ ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಬರ್ತಾ ಇದ್ದೀವಿ. ಇದರ ಕಾರ್ಯವಿಧಾನದ ಬಗ್ಗೆ ಮಾತನಾಡೋದಕ್ಕಿಂತ ಮೊದಲು ಈ ಬಾಯ್ ಅನ್ನುವುದು ಹೇಗಿರ್ತದೆ ಕಾಣುವುದಕ್ಕೆ, ಮತ್ತು ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಇದು ಎಷ್ಟರ ಮಟ್ಟಿಗೆ ಇದೆ? ಈಗ ನಮ್ಮ ಕಾರವಾರದಲ್ಲಿ ಒಂದಿದೆ, ಬೇರೆ ಮಂಗಳೂರಿನಲ್ಲಿ ಇದೆಯೋ, ಗೋವಾದಲ್ಲಿ ಇದೆಯೋ, ಹೇಗಿದು? ಸರ್, ಕರ್ನಾಟಕದಲ್ಲಿ ಕಾರವಾರದಲ್ಲಿ ಒಂದೇನೇ ಇರೋದು, ಮಂಗಳೂರಲ್ಲಿ ಕೂಡ ಇಲ್ಲ. ಮಂಗಳೂರಲ್ಲಿ ಇಲ್ಲ, ಗೋವಾದಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ, ಗುಜರಾತ್ದಲ್ಲಿದೆ, ಮತ್ತು ಕೇರಳದಲ್ಲಿ ಒಂದು 2 ಕಡೆಗೆ ಇಟ್ಟಿದ್ದಾರೆ. ಹಾಗೆ ಪೂರ್ವ ಕರಾವಳಿಯಲ್ಲಿಯೂ ಕೂಡ ಇದೆ. ಈಗ ನಮ್ಮಲ್ಲಿ ಏನಂದ್ರೆ ಲಕ್ಕಿಲಿ ಒಬ್ರು ರಾಧಾಕೃಷ್ಣನ್ ಅಂತ ಇದ್ರು, ಒಬ್ರು ಸೈಂಟಿಸ್ಟ್ ಮುಂಚೆ, ಅವರು ಒಂದು ಪ್ರಪೋಸಲ್ ತಂದಾಗ ಲಾಂಗ್ ಬ್ಯಾಕ್ ನಮ್ಮ ಕೇಂದ್ರಕ್ಕೆ ಬಂತು. ಈ ಕಳೆದ ಒಂದು 13 ವರ್ಷದಿಂದ ನಾನದನ್ನ ನೋಡ್ಕೊತಾ ಇದ್ದೀನಿ. ಸರಿ, ಇದರ ಒಂದು ವರ್ಕಿಂಗ್ ಪ್ರಿನ್ಸಿಪಲ್ ಅಂದ್ರೆ ಇದರಲ್ಲಿ ಸೆನ್ಸರ್ಸ್ ಇದೆ. ನಾ ಹೇಳ್ದಂಗೆ ಉದಾಹರಣೆಗೆ ನೋಡಿ, ವೇವ್ ಅಲರ್ಟ್ ಅಂದ್ರೆ ಯೂಶುವಲಿ ಮಳೆಗಾಲದಲ್ಲಿ ಹೈ ವೇವ್ಸ್ ಅಂತ ಬರ್ತವೆ. ನಾವು ಈಗ 2006 ಇಂಡೋನೇಷ್ಯಾದಲ್ಲಿ ಸುನಾಮಿ ಅಂತ ಆಯ್ತು. ಆ ಸುನಾಮಿ ಎಷ್ಟು ಮಟ್ಟಿಗೆ ಹಾನಿ ಮಾಡ್ತು ಅಂದ್ರೆ ಪೂರ್ವ ಕರಾವಳಿ, ಪರ್ಟಿಕ್ಯುಲರ್ಲಿ ಒರಿಸ್ಸಾ, ಸ್ವಲ್ಪ ಉತ್ತರಕ್ಕೆ ಆಯ್ತು, ಕನ್ಯಾಕುಮಾರಿ, ತಮಿಳುನಾಡು, ಸಮ್ ಪಾರ್ಟ್ಸ್ ಆಫ್ ಆಂಧ್ರಪ್ರದೇಶ, ಮತ್ತೆ ಸ್ವಲ್ಪ ಪಾರ್ಟ್ ಕೇರಳನು ಸ್ವಲ್ಪ ಎಫೆಕ್ಟ್ ಆಯ್ತು, ನಮಗೆ ಹೆಚ್ಚಾಗ್ಲಿಲ್ಲ. ಆ ಘಟನೆ ಆದ ಮೇಲೆ ಭಾರತ ಸರ್ಕಾರದವರು ಇಂಥ ಘಟನೆ ಮತ್ತೆ ಮರುಕಳಿಸಬಾರದು ಅಂತ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಸುಮಾರಷ್ಟು ಸಂಶೋಧನೆಯನ್ನ ಮಾಡಿ ಇಂಥ ಈ ಒಂದು ವೇವ್ ರೈಡರ್ ಬಾಯನ್ನು ತರಲಿಕ್ಕೆ ಒಂದು ಉತ್ಸುಕತೆಯನ್ನು ತೋರಿಸಿ ನಮ್ಮ ಈಗ ದೇಶದಲ್ಲಿ ನನಗನ್ಸಿದ ಮಟ್ಟಿಗೆ ಒಂದು 16-18 ವೇವ್ ರೈಡರ್ ಬಾಯ್ಗಳನ್ನು 9 ರಾಜ್ಯಗಳಲ್ಲಿ ಹಾಕಿಟ್ಟಿದ್ದೀವಿ. ಇದು ಸಾಗರ ಹವಾಮಾನ ಮುನ್ಸೂಚನೆ, ವೇವ್ ಅಲರ್ಟ್, ಹೀಗೆ 10 ಹಲವು ಉಪಯೋಗಗಳು ಇದೆ. ಇದರಿಂದ ಈ ಬಾಯ್ ಅನ್ನುವಂಥದ್ದು ಕಣ್ಣಿಗೆ ಕಾಣುವುದಕ್ಕೆ ಹೇಗಿರ್ತದೆ, ಎಷ್ಟು ತೂಕ ಇರ್ತದೆ, ಮತ್ತು ಅದನ್ನ ಸಮುದ್ರದಲ್ಲಿ ಹೇಗೆ ಅದನ್ನ ನಿಲ್ಲಿಸುವುದು? ಸರ್, ಇದು ಬಾಯ್ ಅಂದ್ರೆ ಒಂದು ದೊಡ್ಡ ಬಲೂನು. ನೀವು 2 ಕೈ ಹಿಂಗ ಅಗಲ ಮಾಡಿಕೊಂಡು ನಿಮ್ಮ ಭುಜವನ್ನು ಅಗಲ ಮಾಡಿ ನೋಡಿದ್ರೆ ನೀವು ಹಿಡ್ಕೊಂಡ್ರೆ ನಿಮ್ಗೆ ಕೈಗೆ ಬರೋದಿಲ್ಲ, ಅಷ್ಟು ದೊಡ್ಡ ಒಂದು ಆಟೋ ರಿಕ್ಷಾದಷ್ಟು, ಒಂದು ಆಟೋ ರಿಕ್ಷಾದಲ್ಲಿ ಬರ್ತದೆ. 280-300 kg ವೇಟ್ ಇರ್ತದೆ ಇದಕ್ಕೆ. ಅದಕ್ಕೇನಾಗ್ತದೆ ಅಂದ್ರೆ ಅದರಲ್ಲಿ ಕ್ಯಾಲಿಬರ್ಡ್ ಸೆನ್ಸರ್ಸ್ ಇರ್ತವೆ. ಒಂದು ಸ್ಪಾಂಜ್ ಬೆಡ್ ಮಾಡಿರ್ತಾರೆ ಒಳಗೆ, ಅದಕ್ಕೆ ಹೊರಗೆ ಒಂದು ಗ್ಯಾಸ್ಕೆಟ್ ಮಾಡಿರ್ತಾರೆ. ಯಾವುದೋ ಒಂದು ಬೋರ್ಡ್ ಇರಲಿ, ಏನೋ ಬಂದು ಬೋಟ್ ಅಥವಾ ಏನೋ ಬಂದು ಅದನ್ನು ಹೊಡ್ಕೊಂಡ್ರು ಅದಕ್ಕೆ ಡೆಂಟ್ ಆಗಬಾರ್ದು ಅಂತ ಒಂದು ರಬ್ಬರ್ ಗ್ಯಾಸ್ಕೆಟ್ ಅನ್ನು ಹಾಕಿರ್ತಾರೆ. ಮೇಲೆ ಏನಿದೆ ಆಂಟಿನಾಗೆಲ್ಲ ಹಾಕೊಂಡಿರ್ತಾರೆ, ಮತ್ತೆ ಅದಕ್ಕೆ ಒಂದು ದೂರಿಂದ ಕಾಣುವಂಗೆ ಒಂದು ರಿಫ್ಲೆಕ್ಟರ್ಸ್ ಗಳನ್ನು ನಾವು ಅಳವಡಿಸುತ್ತೇವೆ ಅದಕ್ಕೆ, ಯಾಕಂದ್ರೆ ಬೇರೆ ಹಡಗುಗಳೆಲ್ಲ ಬಂದು ಹೊಡಿಬಾರ್ದು ಅಂತ. ಅದಕ್ಕೆ ರಾತ್ರಿ ಆಂಟಿನಾ ಏನಿದೆ ಅದು ಏನಾಗ್ತದೆ, ಒಂದು ಫ್ಲಾಶ್ ಬರ್ತದೆ ರಾತ್ರಿ, ಯಾಕಂದ್ರೆ ರಾತ್ರಿ ಕಾಣೋದಿಲ್ಲ ದೂರದಿಂದ ಬರ್ಲಿಕ್ಕೆ ಕಾಣಲಿಕ್ಕೆ ಒಂದು ಆಂಟಿನಾ ಮಾಡಿ ಇಟ್ಟಿದ್ದಾರೆ. ಅದಕ್ಕೆ ಒಳಗೆ ಒಂದು ಬ್ಯಾಟ್ರಿ ಇರ್ತದೆ ಒಳಗೆ, ಅದನ್ನು 4 ತಿಂಗಳಿಗೆ ಅಥವಾ 3 ತಿಂಗಳಿಗೆ ಒಂದ್ಸರಿ ಅದಕ್ಕೆ ಮೇಂಟೆನೆನ್ಸ್ ಮಾಡಬೇಕಾಗ್ತದೆ. ನಾವು ಒಂದು ಹಡಗನ್ನ ತಗೊಂಡೋಗಿ ಬ್ಯಾಟ್ರಿನ ರಿಪ್ಲೇಸ್ ಮಾಡಿ ರಿಪೇರಿ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಈಗ ಇಂಟ್ರೆಸ್ಟಿಂಗ್ ಅಂದ್ರೆ ನಮ್ಮಲ್ಲಿ ಸುಮಾರು ಉತ್ತರ ಕನ್ನಡ ಜಿಲ್ಲೆನೆ ತಗೊಳ್ಳಿ, ನಾವು ಮಾಜಾಳಿಯಿಂದ ಬೈಂದೂರುವರೆಗೆ ನಾವು ಕವರ್ ಮಾಡ್ತಾ ಇದೀವಿ. ಹೆಚ್ಚು ಕಮ್ಮಿ ಎಷ್ಟು ಕಿಲೋಮೀಟರ್ ಆಗ್ಬೋದು? ಸುಮಾರು 120 kilometers ಅಥವಾ 140 kilometers ಕರಾವಳಿ ತೀರವನ್ನ ನಮ್ಮ ವೇವ್ ರೈಡರ್ ಬಾಯ್ ಮಾಹಿತಿಯನ್ನ ಕೊಡ್ತದೆ. ಯಾಕಂದ್ರೆ ಈಗ ಕಾರವಾರದಲ್ಲಿ ಇದ್ದ ವಾತಾವರಣ ಹೊನ್ನಾವರದಲ್ಲಿ ಇರೋದಿಲ್ಲ, ಹೊನ್ನಾವರದಿದ್ದು ಭಟ್ಕಳದಲ್ಲಿ ಇರೋದಿಲ್ಲ, ಸ್ವಲ್ಪ ರೀಜನಲ್ ಸ್ಪೆಸಿಫಿಕೇಶನ್ ವೇರಿಯೇಷನ್ ಇರ್ತದೆ. ಅದನ್ನ ಇದು ಏನ್ ಮಾಡ್ತದೆ, ಬಾಯ್ ಇಲ್ಲಿದ್ರು ಈ ವೇವ್ ರೈಡರ್ ಬಾಯ್ ಒಂದು ರೀಡಿಂಗ್ಸ್ ಕೊಡ್ತದೆ, ಉಪಗ್ರಹದಿಂದ ಒಂದು ರೀಡಿಂಗ್ ಬರ್ತದೆ, ಎರಡನ್ನ ಒಂದು ಕಂಪೈಲ್ ಮಾಡಿ ಒಂದು ಮಾಡೆಲಿಂಗ್ ಮಾಡಿ ಒಂದು ಅಕ್ಯುರೇಟ್ ರಿಸಲ್ಟ್, ಇದು ರೀಜನಲ್ ಸ್ಪೆಸಿಫಿಕ್ ಅಡ್ವೈಸರೀಸ್ ಅಂತ ಹೇಳ್ತೇವೆ ನಾವು. ಯಾವ್ಯಾವ ಜಾಗಕ್ಕೆ ಏನೇನು ಬೇಕು, ಆ ಅಕ್ಯುರೇಸಿ ಲೆವೆಲ್ 95% ಅಕ್ಯುರೇಸಿ ಲೆವೆಲ್ ಫೋರ್ಕಾಸ್ಟ್ ಅನ್ನ ಈ ನಮ್ಮ ಇಲಾಖೆ ಮಾಡ್ತಾ ಇದೆ. ಇದರ ಉಪಯೋಗದ ಬಗ್ಗೆ ಸ್ವಲ್ಪ ಆಮೇಲೆ ಮಾತನಾಡುವ, ಇದನ್ನ ಸಮುದ್ರದಲ್ಲಿ ಅಳವಡಿಸುವುದು ಹೇಗೆ, ಎಸ್ಟಾಬ್ಲಿಷ್ ಮಾಡುವುದು ಹೇಗೆ ಅಂತ. ಸರ್, ಹೇಗಿದೆ ಅಂದ್ರೆ ಇದು ಒಂದು ಕ್ರೇನ್ ಮೂಲಕ ಒಂದು ಗೂಡ್ಸ್ ಆಟೋ ರಿಕ್ಷಾದಲ್ಲಿ ನಾವು ಬೈತ್ಕೋಲು ಬಂದರಿಗೆ ತಗೊಂಡು ಹೋಗ್ತೇವೆ. ಅಲ್ಲಿ ತಗೊಂಡು ಹೋದ ಮೇಲೆ ಈ ಕ್ರೇನ್ ಇರ್ತವೆ, ಅವು ಬಲೆಯನ್ನು ಎತ್ತಲಿಕ್ಕೆ ಕ್ರೇನ್ ಇರ್ತವೆ ಬೋಟ್, ಅದರ ಸಹಾಯದಿಂದ ಅದನ್ನ ಬೋಟ್ ಅಲ್ಲಿ ಲೋಡ್ ಮಾಡಿಕೊಂಡು ನಾವು ಯಾವ ಅಕ್ಷಾಂಶ ಮತ್ತು ರೇಖಾಂಶ ನಮಗೆ ಅದಕ್ಕೆ ಇಂತಿಷ್ಟೇ ಆಳ ಬೇಕು ಅಂತ ಇರ್ತದೆ. ಸರಿ, 16 meter ಇಂದ 20 meter ನಮ್ಮ ರಿಕ್ವೈರ್ಮೆಂಟ್. ಮತ್ತೆ ನಮಗೆ ಸೇಫ್ಟಿನೂ ಇಂಪಾರ್ಟೆಂಟ್, ಯಾಕಂದ್ರೆ ನಾವು ಹಾಕಿದ ಮೇಲೆ ಈ ಮೀನುಗಾರಿಕೆ ದೋಣಿಗಳು ಬಂದು ಹೊಡೆದು ಅಥವಾ ಯಾರೋ ಬಂದು ಬೇಕು ಅಂತ ಕಟ್ ಮಾಡಿದ್ರು ಅದರ ಮೇಲೆ, ಯಾಕಂದ್ರೆ ನಮಗೆ ಮೇಂಟೆನೆನ್ಸ್ ಕಾಸ್ಟ್ಲಿ ಆಗ್ತದೆ. ಒಂದ್ಸರಿ ನಾವು ಮೇಂಟೆನೆನ್ಸ್ ಅಂತ ಹೋದ್ರೆ 1.5 lakh rupees ಖರ್ಚಿದೆ, ಅದಕ್ಕೆ ನಮ್ಮ ಸರ್ಕಾರಕ್ಕೆ ದೊಡ್ಡ ಹೊರೆ ಆಗ್ತದೆ. ಅದು ಆಗಬಾರ್ದಂತ ನಾವು ಸೇಫ್ ಜೋನ್ ಅನ್ನು ಹುಡುಕಿ ನಾವು ಹೊರಡ್ತೇವೆ. ಹೊರಡಬೇಕಾದ್ರೆ ಆ ಬಾಯ್ ಕೆಳಗೆ ಒಂದು ಲಾಕಿಂಗ್ ಸಿಸ್ಟಮ್ ಇರ್ತದೆ, ಅದಕ್ಕೆ ಒಂದು ರಬ್ಬರ್ ಕಾರ್ಡು ಮತ್ತೆ ಒಂದು ಸಿಂಥೆಟಿಕ್ ರೋಪ್ ಅನ್ನ ಅಟ್ಯಾಚ್ ಮಾಡಿ ಸುಮಾರು ಒಂದು 75 meters ಉದ್ದ ಇರ್ತದೆ ರೋಪ್ ಮತ್ತೆ ರಬ್ಬರ್ ಕಾರ್ಡ್. ಅದಕ್ಕೆ ಸುಮಾರು ಒಂದು 300 kg ವೇಟ್ ಅನ್ನ ಇದು ಐರನ್ ಬ್ಲಾಕ್ಸ್ ಮಾಡಿದೀವಿ ನಾವು. ಅವರು ನಮಗೆ ಮುಂದಿನ ದಿನಗಳಲ್ಲಿ ಸಿಮೆಂಟ್ ಬ್ಲಾಕ್ಸ್ ರೆಡಿ ಮಾಡ್ಕೊಳ್ಳಿ ಅಂತ ಅಡ್ವೈಸ್ ಮಾಡ್ತಾ ಇದ್ದಾರೆ. ಐರನ್ ಬ್ಲಾಕ್ಸ್ ಅನ್ನ ಕಟ್ಟಿ ಆ ಬ್ಲಾಕ್ಸ್ ವೇಟ್ ಏನಿದೆ ಸಮುದ್ರ ಆಳಕ್ಕೆ ಹೋಗಿ ಅದು ನಿಲ್ತದೆ. ಆದ್ರೆ ಬಾಯ್ ಮಾತ್ರ ನೀರಿನ ಮೇಲೆ ತೇಲ್ತಾ ಇರ್ತದೆ, ನೀರಿನ ಮೇಲೆ ತೇರ್ತಾ ಇರ್ತದೆ. ಇದು ಒಂದು 50 meter ರೇಡಿಯಸ್ ಅಲ್ಲಿ ಹಿಂಗೆ ತೇಲಾಡ್ತಾ ಇರ್ತದೆ. ಅದು ಅಂದ್ರೆ ಸಮುದ್ರದ ದಂಡೆಯಿಂದ ಎಷ್ಟು ದೂರ ಇರ್ತದೆ? ಸುಮಾರು 20 kilometers ದೂರದಲ್ಲಿ ಇರ್ತದೆ ಸಮುದ್ರ. 20 kilometers ದೂರ, 15-20 meters ಆಳದಲ್ಲಿ ಅದನ್ನ ಅಳವಡಿಸುತ್ತೇವೆ ನಾವು. ಅಂದ್ರೆ ಮೇಲ್ಭಾಗದಲ್ಲಿ ತೇಲ್ತಾ ಇರ್ತದೆ ಸರ್. ಈಗ ಮಳೆಗೆ ಆಗ್ಬೋದು ಅಥವಾ ಆ ಗಾಳಿಗೆ ಆಗ್ಬೋದು, ಇದರಲ್ಲಿ ಏನಾದ್ರೂ ಕಾರ್ಯದಲ್ಲಿ ಏನಾದ್ರು ವ್ಯತ್ಯಾಸ ಆಗ್ತದೆ? ಏನು ವ್ಯತ್ಯಾಸ ಆಗೋದಿಲ್ಲ. ಇದೊಂದು ಟೆಕ್ನಾಲಜಿ ತಂತ್ರಜ್ಞಾನ ಇಷ್ಟು ಪರ್ಫೆಕ್ಟ್ ಆಗಿದೆ ಅಲ್ಲ ಇದು. ಮಳೆ ಗಾಳಿ ಏನೇ ಬಂದ್ರು ಅದು ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ. ಆದ್ರೆ ಏನಿದೆ ಅದು ಆಂಕರಿಂಗ್ ಏನು ಮಾಡಿರ್ತೀವಿ ನಾವು, ಮೂರಿಂಗ್ ಅಂತ ಹೇಳ್ತೇವೆ, ಅದು ಕಟ್ ಹಾಕೊಂಡು ಹೋಗಬಾರ್ದು. ಈಗ ಸೌರ ಗಾಳಿ ಆಯ್ತು ಅಥವಾ ಯಾರು ಬೇಕ ಕಟ್ ಮಾಡಿದ್ರೆ ಅದು ನೈಲಾನ್ ಕಾರ್ಡು ಮತ್ತೆ ರಬ್ಬರ್ ಕಾರ್ಡು ಅದನ್ನೆಲ್ಲ ಕಟ್ ಮಾಡಿಬಿಟ್ರೆ ಹೋಗುವಂತ ಒಂದು ಚಾನ್ಸಸ್ ಇದೆ. ಅದನ್ನು ಬಿಟ್ಟರೆ ಅದು ಪ್ರಾಕೃತಿಕ ಉಪಯೋಗಗಳಿಗೆ ಅದು ಏನೂ ಆಗೋದಿಲ್ಲ. ರೀಡಿಂಗ್ಸ್ ಮಾತ್ರ ಪರ್ಫೆಕ್ಟ್ ಆಗಿ ಕಳಿಸ್ತಾ ಇರ್ತದೆ ಅದು. ಈಗ ಇದರ ಉಪಯೋಗದ ಬಗ್ಗೆ ಹೇಳಿ, ಜನರಿಗೆ ಯಾವ ರೀತಿ ಇದರ ಉಪಯೋಗ ಆಗ್ತದೆ, ನಿಮ್ಮ ಸಂಸ್ಥೆಗೆ ಅದರ ಬಗ್ಗೆ ಮಾಹಿತಿ ಹೇಗೆ ಬರ್ತದೆ? ಸರ್, ಏನಿದೆ ನಮ್ಮ ಸಂಸ್ಥೆಯಲ್ಲಿ ಅದರದೊಂದು ರಿಸೀವರ್ ಅಂತ ಇಟ್ಕೊಂಡಿದ್ದೀವಿ ನಮ್ಮೊಂದು ಲ್ಯಾಬಲ್ಲಿ. ಸರಿ, ಅಂದ್ರೆ ಅದು ನಮಗೆ 24/7 ನಾ ಹೇಳಿದ್ನಲ್ಲ, ಅದಕ್ಕೆ ಒಂದು ಇಂಟರ್ನೆಟ್ ಬೇಕಾಗ್ತದೆ, ಒಂದು ಕರೆಂಟಿನ ಸಪ್ಲೈ ಬೇಕಾಗ್ತದೆ. ಅದು ಏನು ತೋರಿಸ್ತಾ ಇರ್ತದೆ ನಮಗೆ, ಅಲ್ಲಿ ಒಂದು ಗ್ರಾಫ್ ಬರ್ತಾ ಇದೆ ಕಂಪ್ಯೂಟರಲ್ಲಿ, ಅದು ಅಲೆಗಳ ಎತ್ತರ ಇರಬಹುದು, ಅಲೆಗಳ ವೇಗ, ಅಲೆಗಳ ಡಿರೆಕ್ಷನ್ನು, ಈ ತರ ಎಲ್ಲ. ಮತ್ತೆ ಈ SST ಅಂತೀವಿ, ಸೀ ಸರ್ಫೇಸ್ ಟೆಂಪರೇಚರು, ಈ ಹ್ಯುಮಿಡಿಟಿ, ಈ ತರ ಎಲ್ಲ ಸುಮಾರಷ್ಟು ಪ್ಯಾರಾಮೀಟರ್ಸ್ ಅಲ್ಲಿ ತೋರಿಸ್ತಾ ಇರ್ತದೆ ನಮ್ಗೇನಂದ್ರೆ. ಅದು ಏನಾದ್ರೂ ಸ್ವಲ್ಪ ಆ ಜಾಗದಿಂದ ಬೇರೆ ಕಡೆ ಎಲ್ಲಾದ್ರೂ ಹೋದ್ರೆ ನಮಗೊಂದು ಅಲರ್ಟ್ ಮೆಸೇಜ್ ಬರ್ತದೆ, ಯುವರ್ ಬಾಯ್ ಗಾಟ್ ರಿಫ್ಟೆಡ್ ಆಟ್ ಸೋನ್ ಅಂತ ಒಂದು ಮೆಸೇಜ್ ಬರ್ತದೆ. ಆ ತರ ಬಂದ್ರೆ ನಾವು ರಾತ್ರಿ ಇರಲಿ ಹಗಲಿರಲಿ ಒಂದು ದೋಣಿ ಮಾಡ್ಕೊಂಡು ಹೋಗಿ ಅದನ್ನು ವಾಪಸ್ ತಂದು ಮತ್ತೆ ರೆಡಿ ಮಾಡಿಕೊಂಡು ಮತ್ತೆ ವಾಪಸ್ ಹಾಕೋದೆ. ಅದು ಒಂದು 15-20 kilometers ಅದಕ್ಕಿಂತ ಹೆಚ್ಚು ದೂರ ಹೋಗ್ಬಿಟ್ರೆ ಅದರ GPS ಟ್ರ್ಯಾಕಿಂಗ್ ಆಗೋದಿಲ್ಲ, ಆಮೇಲೆ ಅದನ್ನು ರಿಟ್ರೈವ್ ಮಾಡೋದು ಸ್ವಲ್ಪ ಕಷ್ಟ ಆಗೋದು ಸಾಧ್ಯತೆ ಇದೆ. ಈಗ ಇದರ ಉಪಯೋಗದ ಬಗ್ಗೆ ಹೇಳಿ, ಈಗ ಜನರಿಗೆ ಹೇಗೆ ಮಾಹಿತಿ ಇದನ್ನ ಪಡ್ಕೊಳ್ಬಹುದು ಇದರಿಂದ? ಸರ್, ಇದರ ಉಪಯೋಗ ಅಂದ್ರೆ ಈ ಮೀನುಗಾರರ ಜೊತೆಗೆ ಕರಾವಳಿ ಜನರಿಗೆ ಒಂದು ನೇರವಾದ ಒಂದು ಪ್ರಯೋಜನ ಇದೆ. ಹೇಗೆ ಅಂದ್ರೆ ಸರ್, ಈಗ ಹೈವೇ ಅಲರ್ಟ್ ಅಂತ ಹೇಳ್ತೇವೆ, ಮುಖ್ಯವಾಗಿ ಈ ಲೋ ಲೈಯಿಂಗ್ ಏರಿಯಾಸ್ ಅಂತ ಹೇಳ್ತೀವಿ, ಅಂದ್ರೆ ಸ್ವಲ್ಪ ತಗ್ಗು ಪ್ರದೇಶಗಳಲ್ಲಿರ್ತಕ್ಕಂಥ ಜನರಿಗೆ ಸ್ವಲ್ಪ ಹೆಚ್ಚು ಮಳೆ ಆದ್ರೆ ಅಲ್ಲಿ ಸ್ವಲ್ಪ ಆದ್ರೆ ಮಳೆಯಲ್ಲಿ ನೀರು ನುಗ್ಗಿ ಪ್ರಾಣ ಹಾನಿ ಆಗುವಂತ ಒಂದು ಚಾನ್ಸಸ್ ಇರ್ತದೆ. ಅದನ್ನು ತಡಿಲಿಕ್ಕೆ ಈ ನಮ್ಮ ವೇವ್ ರೈಡರ್ ಬಾಯ್ ನಮಗೆ ಒಂದು 24 hours ಮುಂಚೆನೆ ಅಥವಾ ಒಂದು 2 ದಿವಸ ಮುಂಚೆನೆ, ಡಿಪೆಂಡಿಂಗ್ ಅಪಾನ್ ದಿ ಫ್ರೀಕ್ವೆನ್ಸಿ ಆಫ್ ದ ಪ್ರಾಬ್ಲಮ್, ನಮಗೆ ಒಂದು 2-3 days ಮುಂಚೆನೆ ಬಂದ್ಬಿಡ್ತದೆ. ಹೀಗಾಗಿ ನನಗನ್ಸಿದ ಮಟ್ಟಿಗೆ ನಮ್ಮಲ್ಲಿ ಒಂದು 4,000 ಮೀನುಗಾರರು ಅವರ ಮೊಬೈಲ್ ನಂಬರ್ ಅನ್ನು ನಮಗೆ ಕೊಟ್ಟಿಟ್ಟಿದ್ದಾರೆ. ಅವರು ಪ್ರತಿಯೊಂದು ಮೊಬೈಲ್ ನಂಬರಿಗೆ ಕನ್ನಡದಲ್ಲಿ ಒಂದು ಸಂಜೆ ಒಂದು 5 hours ಮೆಸೇಜ್ ಬರುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅಂದ್ರೆ ಏನಿದೆ, ನಾಳೆ ಸಾಗರದಲ್ಲಿ ಯಾವ ತರ ವಾತಾವರಣ ಇರ್ತದಪ್ಪ, ಅಲೆಗಳ ಎತ್ತರ ಹೆಂಗಿರ್ತದೆ, ಅಲೆ ಯಾವ ದಿಶೆಯಲ್ಲಿ ಹೋಗ್ತಿರ್ತದೆ, ಗಾಳಿ ಇದೆಯೋ ಇಲ್ಲವೋ, ನೀವು ಮೀನುಗಾರಿಕೆಗೆ ಹೋಗ್ಬೋದು ಬೇಡ, ಈ ತರ ಅವರಿಗೆ ಒಂದು ದಿನ ಮುಂಚಿತವಾಗಿ ಮಾಹಿತಿ ಸಿಗೋದ್ರಿಂದ ಈ ಪ್ರಾಣಹಾನಿ ಮತ್ತೆ ಆಸ್ತಿ ಹಾನಿಯನ್ನು ತಡೆಯಲಿಕ್ಕೆ ಇದು ಒಂದು ಸಂಸ್ಥೆ ಒಂದು ದೊಡ್ಡ ಪಾತ್ರವನ್ನು ವಹಿಸ್ತಾ ಇದೆ ಅಂತ ನನ್ನ ಅಭಿಪ್ರಾಯ ಸರ್. ಇನ್ನು ಈ ಮೀನುಗಳ ಲಭ್ಯತೆ ಮತ್ತು ಪ್ರಮಾಣ ಇದನ್ನ ನಿಖರವಾಗಿ ಹೇಳುವುದಕ್ಕೆ ಸಾಧ್ಯವಾಗ್ತದ? ಸರ್, ನಾವು ಆ ಸರ್ವಿಸ್ ಅನ್ನು ಕೂಡ ಕೊಡ್ತಾ ಇದೀವಿ. ಈ ಸರ್ವಿಸ್ಗೆ ನಾವು ಪೊಟೆನ್ಶಿಯಲ್ ಫಿಶಿಂಗ್ ಜೋನ್ ಅಂತ ಕರಿತೀವಿ, PFZ ಅಂತ ಕರಿತೀವಿ, ಸಂಭಾವ್ಯ ಮೀನು ದೊರೆಯುವ ಸ್ಥಳಗಳು ಅಂತ. ಅಂದ್ರೆ ಸರ್, ನಾವು ಏನ್ ಮಾಡ್ತೇವೆ, ಒಂದು ಅಕ್ಷಾಂಶ ರೇಖಾಂಶ ಕೊಡ್ತೇವೆ ಅವರಿಗೆ, ನಾಳೆ 1 hour ಈ ಜಾಗದಲ್ಲಿ ನಿಮಗೆ ಮೀನು ಸಿಗ್ತದೆ ಅಂತ ನಾವು ಕೊಡ್ತೇವೆ. ಅವರು ಸುಮಾರು 12-14 hours ಒಳಗೆ ಹೋಗಿ ಅವರಲ್ಲಿ ಬಲೆ ಹಾಕಿದ್ರೆ ಅವರಿಗೆ 100% ಅಲ್ಲ 90% ಮೀನುಗಳು ಸಿಕ್ಕೇ ಸಿಗ್ತವೆ. ನಮ್ದು ಫೋರ್ಕಾಸ್ಟ್ ಆಗಿ ಅವರು ಒಂದು ದಿವಸ ಬಿಟ್ಟರೆ, ಯಾಕಂದ್ರೆ ಈ ಮೀನುಗಳು ಏನಂತವೆ ವಲಸೆ ಹೋಗ್ತವೆ, ದೇ ಆರ್ ಹೈಲಿ ಮೈಗ್ರೇಟರಿ, ಒಂದು ಜಾಗದಲ್ಲಿ ಉಳಿಯೋದಿಲ್ಲ. ನಾವು ಅವರಿಗೆ ಒಂದು ಮುನ್ಸೂಚನೆ ಅಥವಾ ಒಂದು ಮೆಸೇಜ್ ಅನ್ನು ಕೊಟ್ಟಮೇಲೆ ಅವರೊಂದು 6-10 hours ಹೋಗ್ಬಿಟ್ರೆ ಅವರಿಗೆ 90% ಅಥವಾ 100% ಮೀನುಗಳು ಸಿಗುವಂತ ಗ್ಯಾರಂಟಿ ಸಾಕಷ್ಟು ಇದೆ. ಯಾಕಂದ್ರೆ ನಮ್ದು ಫೀಡ್ಬ್ಯಾಕ್ ಅನ್ನ ತಗೊಂತೇವೆ ನಾವು ಮೀನುಗಾರರಿಂದ. ನಮ್ಮಲ್ಲಿ ಮೀನುಗಾರರ ಉತ್ಸುಕತೆ ಇಲ್ಲ ಕರ್ನಾಟಕದಲ್ಲಿ, ನಮ್ಗೆ ಫೀಡ್ಬ್ಯಾಕ್ ಅಷ್ಟು ಸಿಗ್ತಾ ಇಲ್ಲ. ಅದೇ ನಮ್ಮ ಕೇರಳ, ಮಹಾರಾಷ್ಟ್ರ, ತಮಿಳ್ನಾಡು ಅಲ್ಲೆಲ್ಲ ಫಿಷರ್ಮನ್ಸು ಅದನ್ನ ಅವ್ರು ಫೀಡ್ಬ್ಯಾಕ್ ಕೊಟ್ರೆ ನಮಗೆ ಇದರಲ್ಲಿ ಮತ್ತೆ ಹೆಚ್ಚು ಸಂಶೋಧನೆ ಮಾಡಲಿಕ್ಕೆ, ಅದಕ್ಕೆ ಇಂಪ್ರೂವ್ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಹಿಂಗಾಗಿ ಮೀನುಗಾರರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ, ಇನ್ನೂ ಹೆಚ್ಚಿನ ಸಹಕಾರ ಅವರಿಂದ ಬೇಕು. ಇದು ಬೇಸಿಕಲಿ ಸರ್ ಏನಂದ್ರೆ ಒಂದು SST ಅಂತ ಏನು, ಸೀ ಸರ್ಫೇಸ್ ಟೆಂಪರೇಚರ್ ಅಂದ್ರೆ ಈ ನೀರಿನ ಉಷ್ಣತೆ, ಮತ್ತೆ ಒಂದು ಕ್ಲೋರೋಫಿಲ್ ಅಂತ ಹೇಳ್ತೀವಿ ನಾವು, ಫೈಟೋಪ್ಲಾಂಕ್ಟನ್ ಅಂತ ಬರ್ತದೆ ಸರ್ ನೀರಲ್ಲಿ, ಈ ಜಲಪಾಚಿ ಅದು ಎರಡು ಇದ್ರೆ ಅದು ಮೀನಿನ ಒಂದು ಆಹಾರ ಅಂತ ನಮ್ಗೊಂದು ಲೆಕ್ಕ. ಅದು ಈ ನಮ್ಗೆ ಉದಾಹರಣೆಗೆ ನಮ್ದು ಬಂಗಡೆ ಮೀನ್ ಅಂತೀವಿ, ತರಲೆ ಮೀನ್ ಅಂತೀವಿ, ಪೆಲಾಜಿಕ್ ಫಿಶ್ ಅಂತೀವಿ, ಇವಕ್ಕೆ ಆಹಾರ ಇದ್ರೆ ಅಲ್ಲಿ ಮೀನ್ ಇರ್ತದೆ ಅಂತ ಲೆಕ್ಕ. ಆ ಒಂದು ಎರಡು ಪ್ಯಾರಾಮೀಟರ್ ಮೇಲೆ ಕೆಲವೊಂದು ಉಪಗ್ರಹಗಳ ಮೂಲಕ ಮತ್ತೆ ಒಂದು ಗ್ರೌಂಡ್ ಟ್ರೂತ್ಸ್ ಅಂತ ಹೇಳ್ತೇವೆ, ಎರಡನ್ನ ಕಂಪೇರ್ ಮಾಡಿ ನಾವು ಮೀನು ಇರುವ ಸ್ಥಳಗಳನ್ನು ಕೂಡ ನಾವು ಇತ್ತೀಚೆಗೆ ನಾವು ಎಲ್ಲ ಅಂದ್ರೆ ವಾರದಲ್ಲಿ ಎರಡು ಮೂರು ದಿವಸ ಕೊಡ್ತಾ ಇದೀವಿ. ಡೈಲಿ ಕೊಡ್ಲಿಕ್ಕೆ ಆಗಲ್ಲ ಸರ್, ಯಾಕೆಂದ್ರೆ ಆಲ್ರೆಡಿ ಸ್ಕ್ಯಾರ್ಸಿಟಿ ಇದೆ, ಮೀನಿನ ಒಂದು ಲಭ್ಯತೆ ಕಡಿಮೆ ಇರೋದ್ರಿಂದ ಅದರ ಮೇಲೆ ಪ್ರೆಷರ್ ಹೆಚ್ಚಾಗ್ತದೆ ಅಂತ ಇದೊಂದು ನಾವು ಫ್ರೀಕ್ವೆಂಟ್ ಆಗಿ ಕೊಡ್ತಾ ಇಲ್ಲ. ಆಮೇಲೆ ಈಗ ಪರಿಸರ ಮಾಲಿನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಮಾಹಿತಿ ಸಿಗ್ತದೆ ಇದರಲ್ಲಿ? ಖಂಡಿತ ಸರ್, ಸುಮಾರಷ್ಟು ನಮ್ಮ ಏನದೇ ಬಹಳಷ್ಟು ಉಪಗ್ರಹಗಳಿದಾವೆ ನಮ್ಮಲ್ಲಿ, ಪೊಲ್ಯೂಷನ್ ಟ್ರಾಜೆಕ್ಟರೀಸ್ ಅಂತೇಳಿ. ಈ ಉಪಗ್ರಹ ಮತ್ತೆ ಈ ಇಂಥ ಬಾಯ್ಗಳನ್ನ ಉಪಯೋಗ ಮಾಡಿಕೊಂಡು ಅಲ್ಲಿ ಕಲರ್ ಚೇಂಜಸ್ ಆಗ್ತದೆ ಸರ್ ಸಮುದ್ರದಲ್ಲಿ, ಎಲ್ಲೆಲ್ಲಿ ಮಾಲಿನ್ಯ ಇದೆ, ಈಗ ಆಯಿಲ್ ಸ್ಪಿಲ್ ಇರ್ಬೋದು ಅಥವಾ ಪ್ಲಾಸ್ಟಿಕ್ ಪೊಲ್ಯೂಷನ್ ಇರ್ಬೋದು, ಇಂಥದ್ದೆಲ್ಲ ಇದ್ರೆ ಅದನ್ನು ಕೂಡ ಕಂಡುಹಿಡಿಯಲಿಕ್ಕೆ ಈ ಬಾಯ್ಗಳು ಮತ್ತೆ ಉಪಗ್ರಹಗಳು ಸಾಕಷ್ಟು ನಮಗೆ ಸಹಾಯವನ್ನು ಮಾಡ್ತಾ ಇದ್ದಾವೆ. ಈಗ ನೀವು ಕೊಡುವಂತಹ ಒಂದು ಮಾಹಿತಿ ಸಾವಿರಾರು ಮೀನುಗಾರರಿಗೆ ತಲುಪ್ತದೆ ಅಂತ ಹೇಳಿದ್ರಿ, ಅವರೆಲ್ಲರೂ ಏಕಕಾಲದಲ್ಲಿ ಒಂದೇ ಜಾಗಕ್ಕೆ ಬಂದ್ರೆ ಬೋಟ್ಗಳೆಲ್ಲ ಡ್ಯಾಶ್ ಆಗೋದಿಲ್ವಾ ಅಂತ? ಸರ್ ಏನಿದೆ ಅಂದ್ರೆ, ಸರ್ ಈಗ ಕಾರವಾರ ಮೀನುಗಾರರಿಗೆ ಕಾರವಾರ ಹತ್ತಿರ ಇರುವಂತ PFZ ಕೊಡ್ತೇವೆ. ಈಗ ನಮ್ದು ಭಟ್ಕಳದವರು, ಭಟ್ಕಳ ಹೊನ್ನಾವರ ಅಲ್ಲಿ ಡಿಮ್ಯಾಂಡ್ ಹೆಚ್ಚು, ಅಲ್ಲಿ ಸ್ವಲ್ಪ ನಮ್ ಇಲ್ಲಿವರಿಗಿಂತ ಸ್ವಲ್ಪ ಡೈನಾಮಿಕ್ ಇದಾರೆ. ಒಂದ್ ದಿವಸ ಮೆಸೇಜ್ ಬರ್ತಿದ್ರೆ ಸರ್ ನಮಗೆ ಇವತ್ತು ಮೆಸೇಜ್ ಬರಲಿಲ್ಲ ಅಂತ ಕೇಳ್ತಾರೆ. ಸರ್ ಏನೇ ನೀವು ಹೇಳ್ದಂಗೆ ಸರ್, ಫಿಶಿಂಗ್ ಪ್ರೆಷರ್ ಆಗ್ತದೆ, ಅದು ಎಲ್ಲೋ ಕಡೆಗೆ ಈ ಒಂದು PFZ ಕೊಡೋದ್ರಿಂದ ಸರ್ ನಾವು ಕಡಿಮೆ ಡೀಸೆಲ್ ಅನ್ನ ಅವರು ಸುಡ್ತಾರೆ, ಅವರೊಂದು ಮೀನನ್ನು ಹುಡುಕಲಿಕ್ಕೆ ಒಂದು ಸಮಯ ಏನು ವ್ಯರ್ಥ ಆಗ್ತದೆ ಅದು ಆಗೋದಿಲ್ಲ. ಅದರಿಂದ ಏನಾಗ್ತದೆ ಸರ್, ನಮ್ಗೆ ಪರಿಸರ ಮಾಲಿನ್ಯ ಮಾಡ್ಲಿಕ್ಕೆ ನಮ್ದು PFZ ಸಹಾಯ ಆಗ್ತದೆ ಅಂತ ನಮ್ದೊಂದು ಸಮೀಕ್ಷೆ ಪ್ರಕಾರ ಹೇಳ್ತದೆ ಸರ್. ಹೀಗಾಗಿ ಅವ್ರು ಎಕನಾಮಿಕಲಿ ಉಳಿತದೆ ಸರ್, ಯಾಕಂದ್ರೆ ಡೀಸೆಲ್ ಈಗ ಒಂದು ಬೋಟ್ ಅನ್ನು 15 ತಾಸು ಓಡಿಸೋದು ಹೇಗೆ, ಈಗ ಒಂದು 4 ತಾಸು ಓಡಿಸೋದು ಹೇಗೆ, ಅಷ್ಟು ಡೀಸೆಲ್ ಅವ್ರಿಗೆ ಉಳಿತಾಯ ಆಯ್ತು, ಅವ್ರ ಸಮಯನೂ ಉಳಿತಾಯ ಆಯ್ತು. ಇದು ಒಂದು ರೀತಿಯಲ್ಲಿ ನೇರವಾಗಿ ಪರಿಸರ ಮಾಲಿನ್ಯ ಕಡಿಮೆ ಮಾಡಲಿಕ್ಕೆ ಒಂದು ಸಹಾಯ ಮಾಡ್ತಾ ಇದೆ ಸರ್. ನೀವು ಗಮನಿಸಿದ ಹಾಗೆ ಈ ಯಂತ್ರದಲ್ಲಿ ಇತಿಮಿತಿಗಳೇನಾದ್ರೂ ಇದೆಯಾ, ಇದು ಇಂಥದ್ದು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಸರ್ ಇತಿಮಿತಿಗಳಂದ್ರೆ ಕೆಲವೊಂದು ಲಿಮಿಟೇಷನ್ಸ್ ಇದೆ. ಯಾಕೆಂದ್ರೆ ಸರ್ ಏನಾಗ್ತದೆ, ಕೆಲವೊಮ್ಮೆ ಟೆಕ್ನಿಕಲ್ ಏರರ್ ಆಗ್ತದೆ. ಈಗ ಏನಾಗ್ತದೆ ಸರ್, ನಮಗೆ ಹೋದ ವರ್ಷ ಒಂದು ಬಾಯ್ ಕಳೆದು ಹೋಯ್ತು ಅಂತ ಹೇಳಿದ್ವಿ, ಅದು ಟೆಕ್ನಿಕಲ್ ಎರರ್ ಆಗಿ ಅದು ಡ್ರಿಫ್ಟ್ ಆಗಿದ್ದು ನಮಗೆ ಮಾಹಿತಿ ಗೊತ್ತಾಗಲೇ ಇಲ್ಲ. ಹೀಗಾಗಿ ಕೆಲವೊಮ್ಮೆ ಸಾಫ್ಟ್ವೇರ್ ಕರಪ್ಟ್ ಆಗ್ತದೆ ಅದು. ಹಾಗಾಗಿ ಕೆಲವೊಂದು ಬಾರಿ ಇದು ರಿಸ್ಕ್ ಇದ್ದೇ ಇದೆ, ಯಾಕಂದ್ರೆ ಸಮುದ್ರದಲ್ಲಿ ಸರ್ ನಮ್ದು ಯಾರ್ದು ಅದ್ರ ಮೇಲೆ ಕಂಟ್ರೋಲ್ ಇಲ್ಲ. ಹೀಗಾಗಿ ಇದರಲ್ಲಿ ಮತ್ತೆ ಸಂಶೋಧನೆ ಆಗ್ತಾ ಇದೆ, ಮುಂಬರುವ ದಿನಗಳಲ್ಲಿ ಬಹಳ ದೂರ ಇಲ್ಲ ಸರ್, ಕೆಲವೇ ಕೆಲವೊಂದು ವರ್ಷಗಳಲ್ಲಿ ಟೆಕ್ನಾಲಜಿ ಪರ್ಫೆಕ್ಷನ್ ಆಗಿ ಅಕ್ಯುರೇಸಿ ಲೆವೆಲ್ ಹೆಚ್ಚಾಗುವಂತ ಚಾನ್ಸಸ್ ಇದೆ ಸರ್. ಫೆನ್ಸಿಂಗ್ ಕೂಡ ಮಾಡುವ ಅವಕಾಶ ಇದೆ, ಅದು ಪಾಸಿಬಲ್ ಇಲ್ಲ ಸರ್ ಅಲ್ಲಿ. ಇಲ್ವಾ? ಯಾಕಂದ್ರೆ ಸರ್ ಅದನ್ನು ಮಾಡಿಬಿಟ್ರೆ ಈಗ ನೋಡಿ ಸರ್ ಏನಿದೆ, ವೇವ್ ಹೈಟ್ ಅಂತೇವೆ ನಾವು ಅಲೆಗಳ ಎತ್ತರ, ಅದಕ್ಕೆ ನಾವು ಏನಾದ್ರೂ ಚೇನ್ ಏನು ಕಟ್ಟಿಟ್ಬಿಟ್ರೆ ಅದು ಅಲೆಗೆ ತಕ್ಕಂಗೆ ಅದು ಕುಣಿಬೇಕು, ಅದು ಮೇಲೆ ಕೆಳಗೆ ಓಡಾಡಬೇಕು, ಅಂದ್ರೆ ಆ ರೀಡಿಂಗ್ ನಮಗೆ ಬರ್ತದೆ. ಇಲ್ಲಾಂದ್ರೆ ನಾವೇನಾದ್ರೂ ಅದಕ್ಕೆ ಏನಾದ್ರೂ ಬ್ಯಾರಿಕೇಡ್ ಆಗ್ಬಿಟ್ರೆ ನಮಗೆ ಗಾಳಿಯ ಸ್ಪೀಡ್ ಗೊತ್ತಾಗೋದಿಲ್ಲ, ಅದಕ್ಕೇನಾದ್ರೂ ಅಬ್ಸ್ಟ್ರಕ್ಷನ್ ಆಗ್ಬಿಟ್ರೆ ಸರ್ ಗಾಳಿ ಸ್ಪೀಡ್ ಗೊತ್ತಾಗೋದಿಲ್ಲ, ಅಲೆಗಳ ಎತ್ತರ ಗೊತ್ತಾಗೋದಿಲ್ಲ, ನಮ್ದು ಎಕ್ಸ್ಪೆರಿಮೆಂಟ್ಸ್ ಎಲ್ಲ ರಾಂಗ್ ಆಗೋ ಒಂದು ಚಾನ್ಸಸ್ ಇದೆ. ಅದು ನೇಚರ್ ಅಲ್ಲಿ ವೈಲ್ಡ್ ಅಲ್ಲಿ ಆಸ್ ಇಟ್ ಈಸ್ ಬಿಡ್ಬೇಕು ಸರ್. ಆಮೇಲೆ ಈ ಯಂತ್ರದ ವಿಶಿಷ್ಟತೆ ಬಗ್ಗೆ ನೀವು ಮಾತನಾಡುವಾಗ ಹೇಳಿದ್ರಿ, ಮೀನುಗಳ ತಳಿಯ ಒಂದು ಗುರುತಿಸುವಂತಹದ್ದು ಕೂಡ ಸಾಧ್ಯವಾಗ್ತದ ಅಂತ. ಸರ್ ಏನಾಗ್ತಾ ಇದೆ ಈಗ, ಈಗ ಕೇರಳದಲ್ಲಿ ಈಗ ಮತ್ತೆ ಲಕ್ಷದ್ವೀಪ ಅಂದಮಾನ್ ನಿಕೋಬಾರ್ನಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ಸುಮಾರು ಒಂದು 5 ಜಾತಿಗೆ ಟೂನಾ ಮೀನುಗಳು ಬರ್ತಾ ಇದಾವೆ. ಈ ಒಂದು ತಂತ್ರಜ್ಞಾನದಿಂದ ಈ ಸ್ಪೀಸೀಸ್ ಸ್ಪೆಸಿಫಿಕ್ ಅಡ್ವೈಸರಿ ಅಂತ ಕೊಡ್ತಾ ಇದಾರೆ, ಅಂದ್ರೆ ಟೂನಾ ಮೀನಿಗೆ ಅಂತ ಒಂದು ಅಡ್ವೈಸರಿ ಕೊಡ್ತಾ ಇದಾರೆ. ಹಾಗೆ ಈಗ ನಾವು ವೆಸ್ಟ್ ಬೆಂಗಾಲ್ ಹೋದ್ರೆ ಅಲ್ಲಿ ಹಿಲ್ಸ್ ಅಂತ ಒಂದು ಫಿಶ್ ಇದೆ, ಅಲ್ಲಿ ಆ ಸ್ಪೀಸೀಸ್ ಕೊಡ್ತಾರೆ. ಈಗ ನಾವು ಮುಂಬೈ ಹೋದ್ರೆ ಬಾಂಬೆ ಡಕ್ ಅಂತ ಒಂದು ಮೀನ್ ಇದೆ, ಅಂದ್ರೆ ಅದು ಸಿಗೋ ಇಂಥದ ಮೀನು ಇಂಥ ಕಡೆ ಇದೆ ಅಂತ ಒಂದು ಕೊಡ್ತಾ ಇದಾರೆ. ನಮ್ದೇನು ಆಸೆ ಇದೆ ಅಂದ್ರೆ, ಮುಂದಿನ ದಿನಗಳಲ್ಲಿ ಈಗ ನಮ್ಮ ಜಿಲ್ಲೆ ಏನಿದೆ ಉತ್ತರ ಕನ್ನಡ ಜಿಲ್ಲೆ ಮತ್ತೆ ಕೆಳಗೆ ಮಂಗಳೂರುವರೆಗೆ ನಮ್ದು ಮ್ಯಾಕರಲ್ ಫಿಶ್, ಬಾಂಗಡೆ ಫಿಶ್ಗೆ ಬಹಳ ಪ್ರಸಿದ್ಧಿ ನಮ್ದು ಕೋಸ್ಟ್. ಮುಂದಿನ ದಿನಗಳಲ್ಲಿ ಈ ಒಂದು ಸಂಶೋಧನೆ ಒಂದು ಒಳ್ಳೆ ರೀತಿಗೆ ಬಂದ್ರೆ ಈ ನಮ್ಗೆ ಮ್ಯಾಕರಲ್ ಫಿಶರೀಸ್ಗೆ ಸ್ಪೀಸಿ ಸ್ಪೆಸಿಫಿಕ್ ಅಡ್ವೈಸರಿ ಕೊಡುವಂತ ಒಂದು ಸಂಶೋಧನೆ ನಾವು ಈಗಾಗಲೇ ಪ್ರಾರಂಭ ಮಾಡ್ತಾ ಇದೀವಿ, ಮಾಡಿದೀವಿ ಆಲ್ರೆಡಿ, ಸುಮಾರಷ್ಟು ಕೆಲಸಗಳಾಗಿದೆ. ಈಗ ನಮ್ಮ ಮೀನುಗಾರರು ನಮಗೆ ಸಹಕಾರ ಕೊಟ್ಟು ನಮಗೆ ಫೀಡ್ಬ್ಯಾಕ್ ಅನ್ನ ಕೊಟ್ರೆ ಮುಂದಿನ ದಿನಗಳಲ್ಲಿ ಈ ಇಂಥ ಜಾತಿಯ ಮೀನು ಇಂಥ ಕಡೆಗೆ ಸಿಗ್ತದೆ ಅಂತ ಹೇಳುವಂತ ಒಂದು ಒಂದು ಪ್ರಯತ್ನದಲ್ಲಿ ನಾವಿದ್ದೇವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನಮ್ಮ ಮೀನುಗಾರರು ಯಾರನ್ನ ಸಂಪರ್ಕ ಮಾಡಬೇಕು? ಸರ್, ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕೇಂದ್ರ ಕಾರವಾರದ ಕೋಡಿಬಾದಲ್ಲೇನಿದೆ, ಮರೀನ್ ಬಯಾಲಜಿ ಸೆಂಟರ್ ಅಂತ ಇದೆ, ಅಲ್ಲಿ ನಾನಿದ್ದೀನಿ, ಡಾಕ್ಟರ್ ಜೆ ಎಲ್ ರಾಠೋಡ್ ಅಂತ, ನನ್ನ ಮೊಬೈಲ್ ನಂಬರ್ ಇದೆ, ಮತ್ತೆ ಅಲ್ಲೊಬ್ಬರು ಸೂರಜ್ ಅಂತ ಒಂದು ನಮ್ಮ ಪ್ರಾಜೆಕ್ಟ್ ಫೆಲೋ ಇದ್ದಾನೆ, ಈ ಪ್ರಾಜೆಕ್ಟ್ಗೆ ಅಂತಲೇ ಅವನು ನಾವು ತಗೊಂಡಿದ್ದೀವಿ. ಅವನು 24/7 ಅವೈಲೇಬಲ್ ಇದ್ದಾನೆ. ನಮ್ಮಲ್ಲಿ ಲ್ಯಾಂಡ್ಲೈನ್ ಫೋನ್ ಇದೆ, ಅದಕ್ಕೂ ಸಿಗ್ತಾರೆ, ನನ್ನ ನಂಬರ್ ಸಿಗ್ತದೆ, ಅವನು ಪ್ರಾಜೆಕ್ಟ್ ಅವನು ನಂಬರ್ ಇದೆ. ಯಾವುದೇ ಟೈಮಲ್ಲಿ ಅವರಿಗೆ ನಮಗೆ ಸಂಪರ್ಕ ಮಾಡಿದರೆ ಖಂಡಿತವಾಗಿ ನಮ್ಮ ಕಡೆಯಿಂದ ಆದಷ್ಟು ಸಹಾಯವನ್ನು ನಾವು ಮಾಡ್ತೇವೆ ಸರ್. ಒಂದು ಸಂಪರ್ಕ ದೂರವಾಣಿ ಸಂಖ್ಯೆಯನ್ನು ಹೇಳಿ ಸರ್. 9449125950 ಇದು ನನ್ನ ನಂಬರು. ಇನ್ನು ಸರಿ 9449125950 ಮತ್ತೆ ನಮ್ದು ಒಂದು ಲ್ಯಾಂಡ್ ಲೈನ್ ಇದೆ 08382225371. ಬಹಳ ಸಂತೋಷ ಡಾಕ್ಟರ್ ರಾಥೋಡ್ ಅವರೇ. ಹೊಸ ಒಂದು ತಂತ್ರಜ್ಞಾನ ಬಹುಶಃ ಈ ಹಿಂದೆಯೂ ಕೂಡ ಇತ್ತು, ಅದರಲ್ಲಿಯೂ ಕೂಡ ಸಾಕಷ್ಟು ಸುಧಾರಣೆಗಳು ಆಗ್ತಾ ಇದೆ. ಜನರಿಗೆ ಸಮುದ್ರದ ಒಂದು ಮೀನುಗಾರಿಕೆಯನ್ನು ಮಾಡುವಂತಹ ಒಂದು ಸಂದರ್ಭದಲ್ಲಿ ನೆರವಾಗುವಂತಹ ಒಂದು ತಂತ್ರಜ್ಞಾನವನ್ನ ಇತ್ತೀಚೆಗೆ ಪರಿಚಯ ಮಾಡಿಸಿರುವಂತಹದ್ದು, ಅದರಲ್ಲಿ ಈ ಬಾಯ್ ಎನ್ನುವಂತಹ ಒಂದು ಯಂತ್ರವನ್ನು ಅಳವಡಿಸಿಕೊಂಡು ಸಮುದ್ರದ ಒಂದು ಹವಾಮಾನವನ್ನ ಮಾಹಿತಿಯನ್ನು ನೀಡುವಂತಹದ್ದು, ಜೊತೆಗೆ ಮೀನುಗಳ ಲಭ್ಯತೆಯ ಬಗ್ಗೆಯೂ ಕೂಡ ಮೀನುಗಾರಿಗೆ ಮಾಹಿತಿಯನ್ನು ಒದಗಿಸುವಂತಹ ಒಂದು ವ್ಯವಸ್ಥೆ, ಇದರ ಬಗ್ಗೆ ನಮ್ಮ ಕೇಳುಗರಿಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸಮುದ್ರ ಮೀನುಗಾರಿಕೆ ಮತ್ತು ಹವಾಮಾನ ಮುನ್ಸೂಚನೆಯಲ್ಲಿ ತಂತ್ರಜ್ಞಾನದ ಅಳವಡಿಕೆ, ಈ ಕುರಿತು ಕಾರವಾರದ ಸಾಗರ ಅಧ್ಯಯನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಜೆಎಲ್ ರಾಠೋಡ್ ಇವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಅಶೋಕ ವೃಕ್ಷದ ಬಗ್ಗೆ ನೀವೆಲ್ಲ ಕೇಳಿರಬಹುದು. ಇದಕ್ಕೆ ಪೌರಾಣಿಕದ ಹಿನ್ನೆಲೆಯೂ ಕೂಡ ಇದೆ. ಅನೇಕ ವೈದ್ಯಕೀಯ ಗುಣಗಳನ್ನು ಹೊಂದಿರುವಂತಹ ಅಶೋಕ ವೃಕ್ಷದಲ್ಲಿ ನಮಗೆ ಉಪಯೋಗಕ್ಕೆ ಬರುವಂತಹ ಹಲವು ಅಂಶಗಳಿವೆ. ರಕ್ತವನ್ನು ಹೆಚ್ಚಿಸುವಂತಹ ಗುಣವನ್ನು ಅಶೋಕವು ಹೊಂದಿದೆ. ನೋವನ್ನು ಕಡಿಮೆ ಮಾಡುವ ಗುಣ, ಮೂಳೆಗಳ ಬಲ ಹೆಚ್ಚಿಸುವುದಕ್ಕೆ ಅಶೋಕವು ಉಪಯೋಗಕಾರಿ. ರ್ಯೂಮಟಾಯ್ಡ್ ಆರ್ಥ್ರೈಟಿಸ್ ಅನ್ನು ನಿರ್ವಹಣೆ ಮಾಡುವಲ್ಲಿ, ಪೈಲ್ಸ್ಗಳನ್ನು ಕಡಿಮೆ ಮಾಡುವಲ್ಲಿ, ಗರ್ಭಕೋಶ ಸಂಬಂಧಿತ ಸಮಸ್ಯೆಗಳನ್ನು ತಗ್ಗಿಸುವಲ್ಲಿ, ರಕ್ತ ಸಂಬಂಧಿತ ಸಮಸ್ಯೆಗಳನ್ನು ನಿಯಂತ್ರಿಸುವಲ್ಲಿ, ಜ್ವರವನ್ನು ಕಡಿಮೆ ಮಾಡುವಲ್ಲಿ, ಎಸಿಡಿಟಿಯನ್ನು ಹತೋಟಿ ಮಾಡುವಲ್ಲಿ, ಜೀರ್ಣಕಾರಿಯಾಗಿ ಅಧಿಕ ರಕ್ತಸ್ರಾವ ಸಂಬಂಧಿತ ಸಮಸ್ಯೆಗಳ ನಿರ್ವಹಣೆಯಲ್ಲಿ, ಮೂತ್ರನಾಳ ಮೂತ್ರಕೋಶದ ತೊಂದರೆಗಳನ್ನು ಕಡಿಮೆ ಮಾಡುವಲ್ಲಿ ಅಶೋಕ ಗಿಡವು ಸಹಾಯ ಮಾಡಬಲ್ಲದು. ಆಂಟಿಪೈರೆಟಿಕ್, ಎನರ್ಜಿಸ್ಟಿಕ್, ಆಂಟಿಹೆಲ್ಮೆಟಿಕ್ ಗುಣವನ್ನು ಹೊಂದಿರುವಂತಹ ಅಶೋಕವು ಮೇಲ್ಪದರ ಮತ್ತು ಒಂದೆಲಗದ ಪುಡಿಯನ್ನು ಸೇರಿಸಿದ ಮಿಶ್ರಣವನ್ನು ದಿನಕ್ಕೆ 2 ಬಾರಿ ಬೆಳಿಗ್ಗೆ ಮತ್ತು ಸಾಯಂಕಾಲ 1 ಕಪ್ ಹಾಲಿನೊಂದಿಗೆ ಸೇರಿಸಿ ಪ್ರತಿನಿತ್ಯ ಸೇವಿಸುವುದರಿಂದ ಮಿದುಳಿನ ಬೆಳವಣಿಗೆ ಚೆನ್ನಾಗಿ ಆಗ್ತದೆ. ಅಶೋಕದ ತೊಗಟೆಯನ್ನು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಆಗುವವರೆಗೆ ಕುದಿಸಬೇಕು. ಇದು ಆರಿದ ನಂತರ ಇದಕ್ಕೆ ಸಮ ಪ್ರಮಾಣದಲ್ಲಿ ಸಾಸಿವೆ ಎಣ್ಣೆಯನ್ನು ಸೇರಿಸಿ ಹಚ್ಚುವುದರಿಂದ ಮೊಡವೆ ಕಡಿಮೆಯಾಗ್ತದೆ. 2-3 ಗ್ರಾಂ ಅಶೋಕ ಹೂವನ್ನು ನೀರಿನೊಂದಿಗೆ ಮಿಕ್ಸಿಯಲ್ಲಿ ರುಬ್ಬಿ ಪೇಸ್ಟ್ ಅನ್ನು ರೋಗಿಗೆ ನೀಡುವುದರಿಂದ ರಕ್ತಭೇದಿ ಅಥವಾ ಮಲದಲ್ಲಿ ರಕ್ತ ಹೋಗ್ತಾ ಇದ್ರೆ ಕಡಿಮೆಯಾಗ್ತದೆ. ಹಾಗೆಯೇ ಅಶೋಕ ವೃಕ್ಷವು ಮಹಿಳೆಯರ ಆರೋಗ್ಯಕ್ಕೆ ವರದಾನಿಯಾಗಬಲ್ಲದಂತಹ ಒಂದು ಪದಾರ್ಥ. ಅಶೋಕ ಮರದ ತೊಗಟೆಯ ರಸವನ್ನು ಸಾಸಿವೆಯೊಂದಿಗೆ ಸೇರಿಸಿ ರುಬ್ಬಿಕೊಳ್ಳಬೇಕು. ಇದನ್ನು ನೆರಳಿನಲ್ಲಿ ಒಣಗಿಸಿ ಇಟ್ಟುಕೊಳ್ಬೇಕು. ಇದನ್ನು ನೀರಿನಲ್ಲಿ ಕಲಸಿ ಮುಖಕ್ಕೆ ಹಚ್ಚಿಕೊಳ್ಳುವುದರಿಂದ ಮುಖದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಮುಖದ ಕಾಂತಿಯೂ ಕೂಡ ಹೆಚ್ಚಾಗ್ತದೆ. 30-40 ml ಅಶೋಕ ಮರದ ತೊಗಟೆಯ ಡಿಕಾಕ್ಷನ್ ತಯಾರಿಸಿಕೊಂಡು ಅದನ್ನು ಸೇವಿಸುವುದರಿಂದ ಪೈಲ್ಸ್ನಿಂದ ರಕ್ತ ಹೋಗ್ತಾ ಇದ್ದಲ್ಲಿ ಕಡಿಮೆಯಾಗ್ತದೆ. 60 ಗ್ರಾಂ ಅಶೋಕದ ತೊಗಟೆಯನ್ನು ನೀರಿಗೆ ಹಾಕಿ ನೀರು ಕಾಲು ಭಾಗದಷ್ಟು ಆಗುವವರೆಗೆ ಕುದಿಸಬೇಕು. 60 ml ಹಾಲನ್ನು ಅಶೋಕದ ಕಷಾಯದೊಂದಿಗೆ ಬೆರೆಸಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಕುಡಿಯುವುದರಿಂದ ಮಹಿಳೆಯರಲ್ಲಿ ಋತುಚಕ್ರದಲ್ಲಿ ಉಂಟಾಗುವಂತಹ ಏರುಪೇರು ಕಡಿಮೆಯಾಗ್ತದೆ. ಬಿಳಿ ಮೊಟ್ಟು ಕೂಡ ಕಡಿಮೆಯಾಗ್ತದೆ. ಅಶೋಕ ಹೂವಿನ ರಸಕ್ಕೆ ಸ್ವಲ್ಪ ನೀರನ್ನು ಸೇರಿಸಿಕೊಂಡು 15 ಹನಿಗಳನ್ನು ತೆಗೆದುಕೊಳ್ಳುವುದರಿಂದ ಭೇದಿಯು ಕಡಿಮೆಯಾಗ್ತದೆ. ಚರ್ಮದ ಸಮಸ್ಯೆಗಳನ್ನು ಕಡಿಮೆ ಮಾಡುವುದಕ್ಕೆ ಅಶೋಕವು ಸಹಕಾರಿ. ಸಂತಾನಹೀನತೆ ಸಮಸ್ಯೆಯನ್ನು ಕಡಿಮೆ ಮಾಡುವಲ್ಲಿಯೂ ಕೂಡ ಇದು ಉಪಯೋಗಕಾರಿಯಾಗಿದೆ. ಪ್ರತಿನಿತ್ಯ ಅಶೋಕ ಮರದ ತೊಗಟೆಯ ಡಿಕಾಕ್ಷನ್ ತಯಾರಿಸಿ ಸೇವಿಸುವಂತಹದ್ದು ಒಳ್ಳೆಯದು. ಇಲ್ಲಿ ಸಾಮಾನ್ಯ ಪ್ರಮಾಣವನ್ನು ತಿಳಿಸಲಾಗಿದೆ. ದೇಹ ಪ್ರಕೃತಿಗೆ ಅನುಗುಣವಾಗಿ ತಜ್ಞ ವೈದ್ಯರ ಸಲಹೆಯನ್ನು ಪಡ್ಕೊಂಡು ಇದನ್ನು ಔಷಧಿಯಾಗಿ ಬಳಸುವಂತಹದ್ದು ಒಳ್ಳೆಯದು. ಆರೋಗ್ಯಕ್ಕೆ ಉಪಯೋಗಕಾರಿಯಾದಂಥ ಎಪ್ಸಮ್ ಸಾಲ್ಟ್. ಎಪ್ಸಮ್ ಸಾಲ್ಟ್ ಎನ್ನುವಂತಹದ್ದು ನಾವು ದಿನನಿತ್ಯ ಬಳಸುವಂತಹ ಉಪ್ಪಲ್ಲ. ನೈಸರ್ಗಿಕವಾಗಿ ಶುದ್ಧವಾದ ರೂಪದಲ್ಲಿ ದೊರೆಯುವಂತಹ ಮೆಗ್ನೀಷಿಯಂ ಹಾಗೂ ಸಲ್ಫರ್ನ ಸಂಯುಕ್ತ ಪದಾರ್ಥವೇ ಎಪ್ಸಮ್ ಸಾಲ್ಟ್. ಅಧ್ಯಯನಗಳು ಸಾಬೀತುಪಡಿಸಿರುವ ಹಾಗೆ ಮೆಗ್ನೀಷಿಯಂ ಮತ್ತು ಸಲ್ಫರ್ ಎರಡನ್ನೂ ಕೂಡ ನಮ್ಮ ಚರ್ಮವು ಚೆನ್ನಾಗಿ ಹೀರಿಕೊಳ್ಳುತ್ತದೆ. ಮೆಗ್ನೀಷಿಯಂ ನಮ್ಮ ದೇಹಕ್ಕೆ ನಮ್ಮ ದೈಹಿಕ ಕಾರ್ಯಚಟುವಟಿಕೆಗಳಿಗೆ ಅವಶ್ಯವಾಗಿದ್ದು ಸುಮಾರು 325 ಅಧಿಕ ಎನ್ಝೈಮ್ಸ್ಗಳನ್ನು ಕಾರ್ಯಗಳನ್ನು ನೆರವೇರಿಸುವುದಕ್ಕೆ ಮೆಗ್ನೀಷಿಯಂ ಸಹಕಾರಿಯಾಗಿದೆ. ಇವು ಉರಿಯೂತ ಅಥವಾ ಇನ್ಫ್ಲಮೇಷನ್ನ ಕಡಿಮೆ ಮಾಡುವುದಕ್ಕೆ ಸಹಕಾರಿ. ಎಪ್ಸಮ್ ಸಾಲ್ಟ್ ನರವ್ಯೂಹವನ್ನು ವಿಶ್ರಾಂತಗೊಳಿಸುವುದಕ್ಕೆ, ಚರ್ಮದ ಸಮಸ್ಯೆಗಳನ್ನು ಕಡಿಮೆ ಮಾಡುವುದಕ್ಕೆ, ಶೀತ ನೆಗಡಿಯನ್ನು ನಿವಾರಿಸುವುದಕ್ಕೆ, ದೇಹದಿಂದ ವಿಷವಸ್ತುಗಳನ್ನು ಹೊರಹಾಕುವುದಕ್ಕೆ ಸಹಕಾರಿ. ಮೆಗ್ನೀಷಿಯಂ ಹಾಗೂ ಸಲ್ಫರ್ ಇನ್ಸುಲಿನ್ನ ಪ್ರಮಾಣವನ್ನು ಹೆಚ್ಚಿಸುತ್ತದೆ, ಜೊತೆಯಲ್ಲಿ ಮಧುಮೇಹದ ಗಂಭೀರತೆಯನ್ನು ಕಡಿಮೆ ಮಾಡುತ್ತದೆ, ಸ್ಟ್ರೆಸ್ ಅನ್ನು ಕಡಿಮೆ ಮಾಡುವಂತಹದ್ದು, ಜೊತೆಯಲ್ಲಿ ದೇಹವನ್ನು ವಿಶ್ರಾಂತಿಗೊಳಿಸುತ್ತದೆ. ನೋವುಗಳನ್ನು ಕಡಿಮೆ ಮಾಡುವುದಕ್ಕೆ, ಮಾಂಸಖಂಡಗಳು ಸುಲಲಿತವಾಗಿ ಕೆಲಸ ಮಾಡುವಂತೆ ಮಾಡುವುದಕ್ಕೆ ಎಪ್ಸಮ್ ಸಾಲ್ಟ್ ಸಹಕಾರಿ. ಉರಿಯೂತವನ್ನು ಕಡಿಮೆ ಮಾಡುವುದು, ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಕಡಿಮೆ ಮಾಡುವುದಕ್ಕೆ, ಮಲಬದ್ಧತೆಯನ್ನು ಕಡಿಮೆ ಮಾಡುವುದಕ್ಕೆ, ಚರ್ಮದ ಸೌಂದರ್ಯವನ್ನು ವೃದ್ಧಿಸುವುದಕ್ಕೆ ಎಪ್ಸಮ್ ಸಾಲ್ಟ್ ಸಹಕಾರಿ. ಒಂದು ಬಕೆಟ್ನಲ್ಲಿ ನೀರು ಹಾಕಿ ಅದಕ್ಕೆ ಎಪ್ಸಮ್ ಸಾಲ್ಟನ್ನು ಸೇರಿಸಿ ಅದರಲ್ಲಿ ಕಾಲು ಅಂಗೈಯನ್ನು ಅದ್ದಿ ಇಟ್ಟುಕೊಳ್ಳುವುದರಿಂದ ನೋವು ಕಡಿಮೆ ಆಗ್ತದೆ. ಎಪ್ಸಮ್ ಸಾಲ್ಟನ್ನು ಹೊಟ್ಟೆಗೆ ಸೇವಿಸುವುದಲ್ಲ, ಸ್ನಾನ ಮಾಡುವಾಗ ಕೊನೆಯಲ್ಲಿ ನೀರಿಗೆ 2 ಎಪ್ಸಮ್ ಸಾಲ್ಟನ್ನು ಹಾಕಿ ಬಳಸುವಂತಹದ್ದು ಒಳ್ಳೆಯದು. ರಾತ್ರಿ ಮಲಗುವ ಮೊದಲು 5 ಎಪ್ಸಮ್ ಸಾಲ್ಟ್ ಹಾಕಿದ ಬಿಸಿ ನೀರಿನಲ್ಲಿ ಕಾಲನ್ನು ಇರಿಸಿಕೊಳ್ಳುವುದರಿಂದ ನೋವುಗಳು ನಿವಾರಣೆ ಆಗ್ತವೆ. ಅಥವಾ ಎಪ್ಸಮ್ ಸಾಲ್ಟ್ ಮಿಶ್ರಿತ ತೊಟ್ಟಿ ಸ್ನಾನವನ್ನು ಮಾಡಬಹುದು. ನೇರವಾಗಿ ಹೊಟ್ಟೆಗೆ ಹೋದರೆ ಬೇದಿ ಅಥವಾ ಇನ್ನಿತರ ತೊಂದರೆ ಆಗಬಹುದು. ಈ ಬಗ್ಗೆ ಎಚ್ಚರವನ್ನು ವಹಿಸುವುದು ಒಳ್ಳೆಯದು. ಆಹಾರದಿಂದ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಮೂಲ ಲೇಖನ ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ. ಪ್ರಸ್ತುತಿ ಡಿಎಸ್ ಪ್ರಸಾದ್. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಶಿಶು ಮತ್ತು ಮಕ್ಕಳು ಸದೃಢ ದೇಹ ಮತ್ತು ಚುರುಕು ಬುದ್ಧಿ ಹೊಂದಬೇಕೇ? ಕಬ್ಬಿಣಾಂಶ, ವಿಟಮಿನ್ ಸಿ, ಫೋಲಿಕ್ ಆಮ್ಲ ಸಾರವೃದ್ಧಿತ ಆಹಾರ ಪದಾರ್ಥಗಳನ್ನು ನೀಡಿ. ಪೂರಕವಾಗಿ 6-59 ತಿಂಗಳ ಚಿಕ್ಕ ಮಕ್ಕಳಿಗೆ IFA ಸಿರಪ್ ಅನ್ನು 1 ಮಿಲಿಯಂತೆ ವಾರಕ್ಕೆ 2 ಬಾರಿ, 5-9 ವರ್ಷಗಳ ಮಕ್ಕಳಿಗೆ ಪ್ರತಿ ವಾರ 1 ಪಿಂಕ್ ಮಾತ್ರೆ, 10-19 ವರ್ಷಗಳ ಹದಿಹರೆಯದವರಿಗೆ 1 ನೀಲಿ ಮಾತ್ರೆಯನ್ನು ಪ್ರತಿ ವಾರ ನೀಡಿ. IFA ಮಾತ್ರೆಗಳು ಅಂಗನವಾಡಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಲಭ್ಯ. ಬನ್ನಿ, ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಕಟ್ಟೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಹರಿಯಿರಿ ಮನುಜರೆ, ಶ್ರವಣದ ಮಹತ್ವ ಕಡೆ ಗಣಿಸದಿರಿ. ಕಿವಿಗಳ ಸೋಂಕು, ಕಿವಿಗಳ ನೋವು, ಸೋರುವ ಕೀವು ಮಾಡದಿರಿ ನೀವು ನಿರ್ಲಕ್ಷ್ಯ. ಒಳ ಕಿವಿಗಳ ಶುಚಿ ಮಾಡಲು ನೀವು ಬಳಸದಿರಿ ಚೂಪಾದ ವಸ್ತು. ಶ್ರವಣ ಸಮಸ್ಯೆಗೆ ವೈದ್ಯರೇ ಬೇಕು, ವೈದ್ಯರು ಹೇಳಿದ ಔಷಧಿ ಸಾಕು. ಔಷಧಗಳ ಅಡ್ಡ ಪರಿಣಾಮದ ಬಗೆಗೆ ಅರಿವಿರಬೇಕು, ಅರಿತುಕೊಳ್ಳಬೇಕು. ನಿಮ್ಮ ಶ್ರವಣ ದೋಷಗಳ ಯಾವುದೇ ಸಮಸ್ಯೆಗಳಿಗೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಡಿ. ರಾಷ್ಟ್ರೀಯ ಶ್ರವಣ ದೋಷ ನಿಯಂತ್ರಣ ಮತ್ತು ನಿವಾರಣಾ ಕಾರ್ಯಕ್ರಮ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಸಂಪ್ರದಾಯದ ಹಾಡುಗಳು ರುಕ್ಮಿಣಿ ಕೆ ಶೆಟ್ಟಿ ಮತ್ತು ಸಂಗಡಿಗರಿಂದ. ನಂದ ಗೋಕುಲದೊಳಗೆ ಆಡುವ ನಂದ ಗೋಪಿಯ ಕಂದ ಬಂದು ಮಾತುರೆಯಲಿ ಅವ ಕಂಶನ ಕಂದ ಮಂದರ ದರ ಗೋವಿಂದ ಗೋಪಾಲಗೆ ಚಂದನದಾರತಿಯ ಬೇಳಾಗಿ ಶೋಭಾನೆ ಬೆಣ್ಣೆ ಮಾರಲು ಪೋದ ಬೆಣ್ಣೆ ಮಾರಲು ಪೋದ ಗೊಲ್ಲರ ಹೆಣ್ಣಿಗೆ ಮರುಳಾದ ಗೊಲ್ಲರ ಹೆಣ್ಣಿಗೆ ಮರುಳಾದ ಚಿನ್ಮಯ ಮನೆ ಮನೆ ಹಾಲ್ಮೋಚರನ್ನೇ ಕದ್ದು ಚಿನ್ಮಯ ಮನೆ ಮನೆ ಹಾಲು ಮೊಸರನೇ ಕದ್ದು ಕಣ್ಣ ಸನ್ನೆಯ ಮಾಡಿ ಕರೆವ ಶ್ರೀಕೃಷ್ಣಗೆ ಕಣ್ಣ ಸನ್ನೆಯ ಮಾಡಿ ಕರೆವ ಶ್ರೀಕೃಷ್ಣಯ್ಯಗೆ ಹೊನ್ನಿನಾರತಿಯ ಬೇಳಾಗಿ ಹೊನ್ನಿನಾರತಿಯ ಬೇಳಾಗಿ ಶೋಭಾನೆ ಜಲ ಜಾಕ್ಷಿಯರೆಲ್ಲ ಜಲ ಕ್ರೀಡೆಯಾಡುವ ಸಮಯಗಳು ಜಲ ಜಾಕ್ಷಿಯರೆಲ್ಲ ಜಲ ಕ್ರೀಡೆಯಾಡುವ ಸಮಯದೊಡು ಉಡುವ ಸೀರೆಯ ಕದ್ದು ಕಡದ ಮರವೇರಿ ಉಡುವ ಸೀರೆಯ ಕದ್ದು ಕಡದ ಮರವೇರಿ ದೊಡಕು ಮಾಡುವ ನಮ್ಮ ಶ್ರೀಕೃಷ್ಣಗೆ ದುಡುಕು ಮಾಡುವ ನಮ್ಮ ಒಡೆಯ ಶ್ರೀಕೃಷ್ಣಗೆ ಜಲ ಜಾರತಿಯ ಬೆಳಗಿ ಶೋಭಾನೆ ಕಾಶಿ ಪೀತಾಂಬರ ಕೈಯಲ್ಲಿ ಕೋಳಲು ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಪೋಷಿದ ಶ್ರೀಗಂಧ ಪರಿಮಳವು ಲೇಷಾಗಿ ಪದ್ಮ ಆವಿಗೆ ದರಿಸಿದ ನಮ್ಮ ಲೇಷಾಗಿ ಪದ್ಮ ಆವಿಗೆ ದರಿಸಿದ ನಮ್ಮ ವಾಸುದೇವನಿಗೂ ವನಿತೆ ಶ್ರೀಲಕ್ಷ್ಮಿಗೂ ವಾಸುದೇವನಿಗೂ ವನಿತೆ ಶ್ರೀಲಕ್ಷ್ಮಿಗೂ ಬಾಶಿಂಗದಾರತಿಯ ಬೇಳಾಗಿದರು ಬಾಶಿಂಗದಾರತಿಯ ಬೇಳಾಗಿದರು ಶೋಭಾನೆ ಕಾಲಲ್ಲಿ ಕಿರುಗೆಜ್ಜೆ ಕಾಲಲ್ಲಿ ಕಿರುಗೆಜ್ಜೆ ನೀಲದ ಬಾವುಲಿ ಕಾಲಲ್ಲಿ ಕಿರುಗೆಜ್ಜೆ ನೀಲದ ಬಾವುಲಿ ನೀಲವರ್ಣದ ನಾಟ್ಯವ ನಾಡಿದ ನಮ್ಮ ನೀಲವರ್ಣದ ನಾಟ್ಯವ ನಾಡಿದ ನಮ್ಮ ಬಾವಜನಯ್ಯಗೆ ಬಾಲ ಗೋಪಾಲ ಗೋವಾಜನಯ್ಯಗು ಬಾಲ ಗೋಪಾಲ ಗೋ ನೀಲವರ್ಣನಿಗೋ ವನಿತೆ ಶ್ರೀಲಕ್ಷ್ಮಿಗೋ ನೀಲವರ್ಣನಿಗೋ ವನಿತೆ ಶ್ರೀಲಕ್ಷ್ಮಿಗೋ ನೀಲಧಾರತಿಯ ಬೇಳಾಗಿದ ನೀಲಧಾರತಿಯ ಬೇಳಾಗಿದರು ಶೋಭಾನೆ ಮಾಡಿ ಪರಿಪರಿನಾಮ ಕುಂಕುಮ ಕಸ್ತೂರಿ ಪರಿಪರಿನಾಮ ಶಂಕ ಚಕ್ರಣಿ ಧರಿಸಿದ ನಮ್ಮ ಶಂಕ ಚಕ್ರವಣಿ ಹಿಡಿದಿಯ ನಮ್ಮ ಬಿಂಕದ ಗೋವಳ ರಡಗೂಡಿದ ನಮ್ಮ ಬಿಂಕದಿ ಗೋವಳ ಒಡಗೂಡಿದ ನಮ್ಮ ಶಂಕ ಚಕ್ರವಣಿ ಪಿಡಿಸಿದ ನಮ್ಮ ವನಿತೆ ಶ್ರೀಲಕ್ಷ್ಮಿಗೂ ಕುಂಕುಮ ದಾರತಿಯ ಬೇಳಾಗಿರೆ ಶೋಭಾನೆ ಹದಿನಾರು ಸಾವಿರ ಸ್ತ್ರೀಯರ ಲೊಡಗೊಂಡು ಹದಿನಾರು ಸಾವಿರ ಸ್ತ್ರೀಯರ ನೊಡಗೊಂಡು ಚದುರಂಗ ಪಗಡೆಯ ನಾಡಿದ ನಮ್ಮ ಚದುರಂಗ ಪಗಡೆಯ ನಾಡಿದ ನಮ್ಮ ಮದನ ಮೋಹನ ದೇವ ಎದೆಯಲ್ಲಿ ಕೌಸ್ತುಭ ಮದನ ಮೋಹನ ದೇವ ಎದೆಯಲ್ಲಿ ಕೌಸ್ತುಭ ಮದಶೂದನನಿಗೆ ವನಿತೆ ಶ್ರೀಲಕ್ಷ್ಮಿಗೂ ಮದಶೂದನನಿಗೂ ವನಿತೆ ಶ್ರೀಲಕ್ಷ್ಮಿಗೂ ಸುಧಾರತಿಯ ಬೇಳಾಗಿದೆ ಶೋಭಾನೆ ತೆತ್ತಿಷ ಕೋಟೆ ದೇವತ್ಕಳೊಡಗೊಂಡು ತೆತ್ತಿಷ ಕೋಟೆ ದೇವತ್ಕಳೊಡಗೂಡಿ ಅಸ್ತ್ಯವತಾರದು ನಾಳಿದ ನಮ್ಮ ಹತ್ತು ಅವತಾರವ ತಾಳಿದ ನಮ್ಮ ಸತ್ಯಭಾಮೆಯ ಪ್ರಿಯ ಪುರಂದರ ವಿಠಲಗೆ ಸತ್ಯಭಾಮೆಯ ಪ್ರಿಯ ಪುರಂದರ ವಿಠಲಗೆ ನಿತ್ಯೋತ್ತಮನಿಗೆ ವನಿತೆ ಶ್ರೀಲಕ್ಷ್ಮಿಗೂ ನಿತ್ಯೋತ್ತಮನಿಗೂ ವನಿತೆ ಶ್ರೀಲಕ್ಷ್ಮಿಗೂ ಮುತಿ ನಾರತಿಯ ಬೇಳಾಗಿರೆ ಶೋಭಾನೆ ರಾಜೀಪ ಮಣಿಮಯ ರತ್ನ ಪೀಠದಲ್ಲಿ ರಾಜಿದಿ ರಾಜ ಶ್ರೀರಾಮ ಕುಳ್ಳಿರಲು ರಾಜೀಪ ಮಣಿಮಯ ರತ್ನ ಪೀಠದಲ್ಲಿ ಜಾದಿ ರಾಜ ಶ್ರೀರಾಮ ಕುಳ್ಳಿರಲು ರಾಜಾಮ ಕೀ ಸೀತೆ ಬಲದಲ್ಲೊಪ್ಪಿರಲು ರಾಜಾಂಬಕಿ ಸೀತೆ ಬಲದಲ್ಲೊಪ್ಪಿರಲು ರಾಜಾವದನೆಯರರಿವಾಣದಲ್ಲಿ ರಾಜಾವದನೆಯರರಿವಾಣದಲ್ಲಿ ರಾಜಿಸುವಾರತಿಯ ಬೇಳಾಗಿರೆ ಶೋಭಾನೆ ಕನಕ ಕುಂಡಲಹಾರ ಕೌಸ್ತುಭ ಗೀತಗೆ ಕನಕ ಕುಂಡಲಹಾರ ಕೌಸ್ತುಭ ಗೀತಗೆ ಕನಕಾಂಬರ ರತ್ನ ಮಣಿಭೂಷಣಗೆ ಕನಕಾಂಬರ ರತ್ನ ಮಣಿಭೂಷಣಗೆ ಕನಕಾಭರಣದಿ ಕಮಲ ನಯನಗೆ ಕನಕಾಭರಣದಿ ಕಮಲ ನಯನಗೆ ಕನಕಾದಾರತಿಯ ಬೇಳಾಗಿರೆ ಶೋಭಾನೆ ದಶರಥರಾಯನ ಶಿಶುವೆನಿಸಿದಗೆ ದಶರಥರಾಯನ ಶಿಶುವೆಂದೆನಿಸಿದಗೆ ದಸಾಸೀರನ ಕೊರಳ ಕತ್ತರಿಸಿದಗೆ ದಶಶೀರನ ಕೊರಳ ಕತ್ತರಿಸಿದಗೆ ದಶಯುಧದಲ್ಲಿ ಸೀತೆ ರಾಮನ ಚರಣಕ್ಕೆ ದಶಯುಧದಲ್ಲಿ ಸೀತೆ ರಾಮನ ಚರಣಕ್ಕೆ ಕುಶಲ ದಾರತಿಯ ಬೇಡಾಗಿರೆ ಶೋಭಾನೆ ನಾರದ ವಂದ್ಯಗೆ ನಂದ ಕಂದನಿಗೆ ನಾರದ ವಂದ್ಯಗೆ ನಂದ ಕಂದನಿಗೆ ನಾರಿ ದ್ರೌಪದಿಗ ಕ್ಷಯನಿತ್ತವಗೆ ನಾರಿ ದ್ರೌಪದಿಗ ಕ್ಷಯನಿತ್ತವಗೆ ಯಕ್ಷಯ ಶೌರ್ಯಗೆ ಯದು ಕುಲ ತಿಲಕಗೆ ಮೋಕ್ಷಯ ಶೌರ್ಯ